रसायनों से कैसे बचाने। मतलब? देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी। अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज के जैविक खेती शुरू करूँगा। माटी से प्रेम की परंपरा है परंपरागत खेती। ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತ, ತೆಂಗು ಮತ್ತು ಅಡಿಕೆ ಬೇಸಾಯದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಕುಮಟಾದ ಗಣಪತಿ ಹೊಸಬಯ್ಯ ನಾಯ್ಕ. ಈಗ ಗಣಪತಿ ಹೊಸಬಯ್ಯ ನಾಯ್ಕ ಅವರಿದ್ದಾರೆ, ಇವರು ಕುಮಟಾ ತಾಲೂಕಿನ ಗುಡೆ ಅಂಗಡಿ ಗ್ರಾಮದವರು. ಅವರು ಭತ್ತ ಬೆಳೀತಾರೆ, ತೆಂಗಿನ ತೋಟ ಇದೆ, ಹೈನುಗಾರಿಕೆ ಮಾಡ್ತಾರೆ. ಶೇಂಗಾ ಈ ಹಿಂದೆ ಬೆಳೀತಿದ್ರು, ಈಗ ಬಿಟ್ಟಿದ್ದಾರೆ. ಒಬ್ಬ ಹಿರಿಯ ರೈತರಾಗಿ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಗಣಪತಿ ಅವರು. ನಮಸ್ಕಾರ. ಎಷ್ಟು ಜಮೀನು ನಿಮ್ದು? ನಮ್ದೊಂದು 5 ಎಕರೆ ಸುಮಾರು ಇದೆ. ಗಜನಿ ಬೇರೆ ಕಗ್ಗ, ಅದೀಗ ಕಗ್ಗ ಈಗ ಬೆಳೆದಿಲ್ಲ, ಈಗ ಸಿಗಡಿಗೆ ಕೊಡ್ತಾರೆ. ಸಿಗಡಿ ಉತ್ಪನ್ನ ಮಾಡಲಿ. ಸಿಗಡಿ ನೀವು ಮಾಡ್ತಾರೆ? ನಾವು ಮಾಡಲ್ಲ, ಆಕ್ಷನ್ ಕೊಡ್ತೇವೆ. ಕಗ್ಗನ ಯಾರು ಬೆಳೆಯಲ್ಲ, ಈಗ ಮೊದಲು ಬೆಳೀತಿದ್ರು, ಈಗ ಬೆಳೆದಿಲ್ಲ. ಈಗ ಯಾಕೆ ಬೆಳೆಯಲ್ಲ? ಈಗ ಕೆಲವು ಬೀಜ ತೊಂದರೆ ಇದೆಲ್ಲ, ಮಳೆಗಾಲದ ಸ್ವಲ್ಪ ಇದಾಗುತ್ತೆ, ನೀರಿನ ಇದೆಲ್ಲ, ಹಾಗಾಗಿ ಬೆಳೆದಿಲ್ಲ. ಮತ್ತೆ ಯಾವ ಭತ್ತ ಬೆಳಿತೀರಿ? ನಾವು ಜಯ ಮತ್ತೆ 1001 ಭತ್ತ ಬೆಳಿತು. ಹೇಗೆ ಅನಿಸುತ್ತೆ? ಅಡ್ಡಿಲ್ಲ, ತೊಂದರೆ ಇಲ್ಲ. ಆದ್ರೆ ನಮ್ಮ ತಂದೆ ಕಾಲದಲ್ಲಿ ಒಳ್ಳೆ ಬೆಳೆ ಆಗ್ತಿತ್ತು. ಆವಾಗ ತಿನ್ನ ಇದರಿಂದ ಊಡಿ ಇದು ಮಾಡಿ ಎಲ್ಲ ಇದು ಮಾಡ್ತಿದ್ವಿ. ಎರಡು ಜೋಡಿ ಎತ್ತಿತ್ತು ನಮ್ದು, ಒಳ್ಳೆ ಬೆಳೆ ಆಗ್ತಿತ್ತು. ಆವಾಗ ನಮ್ಮ ತಂದೆ ಅದರಲ್ಲಿ ಭಾಳ ನುರ್ತಿ, ಭಾಳ ಒಂದು ಹೆಸರು ಗಳಿಸಿದಂತ ಇವರು. ಈಗ ಅಷ್ಟೇ ಇದಿಲ್ಲ. ಮತ್ತೆ ಅವಾಗೆಲ್ಲ ಎಲ್ಲ ತರ್ತಿದ್ವಿ, ಕಾರ್ಡ್ ಇದೆಲ್ಲ ತಂದು ಗೊಬ್ಬರ ಮಾಡ್ತಿದ್ವಿ. ಈಗೆಲ್ಲ ಅಷ್ಟೇ ಇದಿಲ್ಲ, ತರಕ ಎಲ್ಲ ಸಿಗಲ್ಲ. ಈಗ ಅವು ಎತ್ತುಗಳನ್ನು ತರ್ತಿದ್ವಿ. ಮತ್ತೆ ಈಗ ಸಾರಿಗೆ ಗೊಬ್ಬರ ಇದೆ, ಏನೂ ಇದಾಗಲ್ಲ. ಸಗಣಿ ಗೊಬ್ಬರ ಹಾಕಿದ್ರೆ ಒಳ್ಳೆ ಬೆಳೆ ಬರುತ್ತೆ. ಈ ಸಾರಿ ಗೊಬ್ಬರ ಹಾಕಿದ್ರೆ ಯಾವುದು, 1 ವರ್ಷ ಹಾಕಿದ್ರೆ 1 ಕೆಜಿ ಹಾಕಿದ್ರೆ 3 ವರ್ಷ 20 ಕೆಜಿ ಹಾಕ್ಬೇಕು. ಈ ಥರ ಆದ್ರೆ ಮಾತ್ರ ಬೆಳೆ ಬರುತ್ತೆ, ಮತ್ತು ಭೂಮಿನ ಬರ್ತಾ. ಅದನ್ನು ಸಗಣಿ ಗೊಬ್ಬರ ಹಾಕೋದ್ರಿಂದ ಭಾರಿ ಆಗ್ತದೆ. ಅನ್ನೇನು ಗೊಬ್ಬರ ಮತ್ತು ಸೊಪ್ಪು ಇದೆಲ್ಲ ಹಾಕೋದ್ರಿಂದ ಬೆಳೆ ಉತ್ತಮ ಆಗುತ್ತೆ. ಈಗ ಅದಲ್ಲೇ ಇದಿಲ್ಲ ಈಗ, ಹಾಗಾಗಿ ಸ್ವಲ್ಪ ಗೊಬ್ಬರ ಹಾಕ್ತೀವಿ. ಮೊದಲಷ್ಟು ಹಾಕೋದಿಲ್ಲ ಈಗ. ಮೊದಲೇ ನಮ್ಮ ತೊಂದರೆ ಭಾಳ ಗೊಬ್ಬರ ಮಾಡ್ತಿದ್ರು, ಈಗಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ತರಕೆಂದು ಸಮಸ್ಯೆ ಇದೆ. ಮತ್ತು ಕರಡ ಎಲ್ಲ ದೂರ ಇರುತ್ತೆ, ಈಗ ಎಲ್ಲ ಸಿಗಲ್ಲ ಈಗ ಕರಡ ಹೆಚ್ಚು ಜಾಸ್ತಿ. ಮೊದಲಷ್ಟು ಬೆಳೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮಳೆ ಮಾಡ್ತೇವೆ. ನಿಮ್ಮ ತಂದೆಯವ್ರು ಏನ್ ಮಾಡ್ತಿದ್ರು ಹಂಗಾದ್ರೆ ಅಷ್ಟು ಬೆಳಿಬೇಕಂದ್ರೆ ಏನದು? ಅವರು ರೈತರಾಗಿದ್ರು, ಅವರೇ ಸ್ವತಃ ಗಾಡಿ ಎತ್ತಿನ ಗಾಡಿ ಮೇಲೆ ತರಕು ಚಂದ ಇದಕ್ಕೆಲ್ಲ ಹೋಗಿ ತರಕು ತರ್ತಿದ್ರು, ಕರಡ ತರ್ತಿದ್ರು. ಅವ್ರು ಒಳ್ಳೆ ಹೆಸರು ಮಾಡಿದ್ರು. ಭೂಮಿ ಅಂದ್ರೆ ಅವರಿಗೆ ಭಾರಿ ಇಷ್ಟ. ಅವ್ರ ಭೂಮಿಯಲ್ಲೇ ದುಡಿದವರು, ಇದು ಮಾಡ್ತಿದ್ರು. ಅವರು ಭಾರಿ ಕಷ್ಟಪಟ್ಟು ದುಡಿತಿದ್ರು. ಈಗ ಅವಾಗೆಲ್ಲ ಲೇಬರ್ ಅಷ್ಟೇ ಇರ್ತಿದ್ರು, ಕೆಲಸ ಇಲ್ಲ ಅದಕ್ಕೆ ಕೇಳ್ತು ಬರ್ತಿದ್ರು. ಈಗ ಲೇಬರ್ ಹುಡುಕ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ಬೇರೆ ಬೇರೆ ಕಡೆ ಕೆಲಸ ಹೋಗ್ತಾರೆ, ಲೇಬರ್ ಸಿಗುವುದಿಲ್ಲ. ಅದು ನಾವು ತಕ್ಕ ಮಟ್ಟಿಗೆ ನಾವು ಅವರ ಮಾಡಿದಂಥ ಜಮೀನನ್ನು ಇದು ಮಾಡಿದಂಥ ನಾವು ಈಗ ಲಾಭನ ಲಕ್ಷ ಪ್ರಶ್ನೆ ಇಲ್ಲ, ಜಮೀನನ್ನು ಮಾಡ್ತಾ ಬಂದಿದ್ದೇವೆ ನಾನು. ನಿಮ್ಮ ತಂದೆಯವರು ಭಾಳ ಕಷ್ಟಪಡ್ತಿದ್ರು ಅಂತೇಳಿದ್ರು, ನೀವೇ ಕಷ್ಟಪಡಲ್ಲ? ನಾವು ಕಷ್ಟಪಡ್ತೇವೆ. ಆದರೆ ಈಗ ಮೊದಲಿನಷ್ಟೇ ಈಗ ಜನರ ಇದಿಲ್ಲ, ನಮ್ಮ ಸಿಗೋದಿಲ್ಲ. ನಾವು ಒಬ್ಬರೇ ಮಾಡಬೇಕು. ಈಗ ಮೊದಲಾಗ ಇದೆ, ಮೊದಲೇ ಎತ್ತಿನ ಗಾಡಿಯಲ್ಲಿ ಇತ್ತು. ಈಗ ಮಿಷನ್ನೇ ಹೂಡಿ ಇದು ಮಾಡಿ ಮಾಡ್ತೀವಿ. ಆಗ ಎತ್ತಿನ ಗಾಡಿಯಿಂದ ಹೂಡ್ದು ಎತ್ತಿನಿಂದ ಹೂಡ್ದಕ್ಕೆ ಈಗಿದ್ದಕ್ಕೆ ಡಿಫರೆನ್ಸ್ ಇರುತ್ತೆ. ಈಗೆಲ್ಲ ಮಣ್ಣೆಲ್ಲ ಮೇಲ್ಮೇಲೆ ಮೇಲೆ ಆಗ್ಬಿಡ್ತದೆ, ಬೆಳೆ ಅಷ್ಟು ಇದಾಗಲ್ಲ. ಮೊದಲು ಎತ್ತಿನ ಇದರಿಂದ ಹೂಡಿದ್ರಿಂದ ಭಾಳ ಫಲವತ್ತಾಗಿದೆ ಇರ್ತಿತ್ತು, ಅದರಿಂದ ಬೆಳೆನೂ ಚಲೋ ಇದು ಬರ್ತಿತ್ತು ಮೊದಲೆಲ್ಲ. ಈಗಷ್ಟೇ ಉತ್ಪನ್ನ ಬರೋದಿಲ್ಲ. ನಮ್ಮ ತಂದೆಯವರೀಗ 1 ಎಕರೆಗೆ 20 ಕ್ವಿಂಟಲ್ಲು 25 ಕ್ವಿಂಟಲ್ ಮಾಡಿದ್ದಾರೆ. ಈಗ ನಮ್ಮ ಹತ್ತಲ್ಲ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, 10-15 ಕ್ವಿಂಟಲ್ ಮಾಡ್ಬೋದು ಅಷ್ಟೇ. ಈಗ ತಳಿ ಸುಧಾರಣೆ ಆಗಿದ್ದವು, ಹೆಚ್ಚು ಇಳುವರಿ ಕೊಡ್ತವು, ಆದರೂ ಕೂಡ ಯಾಕೆ ಹಂಗಾಗ್ತಾ ಇದೆ? ಇಲ್ಲ, ತಳಿ ಹೋದಕ್ಕಾದರೂ ಕೂಡ ಈಗ ಮಿಷನ್ನ ನೆಟ್ಟಿ ಮಾಡ್ತೇವೆ, ಕೈ ನೆಟ್ಟಿನೂ ಮಾಡ್ತೇವೆ. ಆದರೆ ಮೊದಲಿನಷ್ಟು ಇದಾಗೋದಿಲ್ಲ ಈಗ. ಈಗ ಯಾಕಂತಂದರೆ ಮಿಷನ್ನಲ್ಲಿ ಹೊಡೆದು ಮತ್ತು ಗೊಬ್ಬರನೂ ಇದಾಗೋದಿಲ್ಲ. ಈಗ ಸರ್ಕಾರಿ ಗೊಬ್ಬರ ನಾವು ಹಾಕೋದಿಲ್ಲ, ಹಾಕೋದ್ರಿಂದ ಭಾಳ ಇದಾಗ್ತದೆ. ಈಗ ಸಗಣಿ ಗೊಬ್ಬರ ಮೊದಲಿನಷ್ಟು ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ತೊಂದರೆ ಮಾಡಿದಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಈಗ. ಸಿಗಲ್ತ. ಮೊದ್ಲೆಲ್ಲ ಎತ್ತಿನ ಗಾಡಿ ಮೇಲೆ ತಕೊ ಬರ್ತಿದ್ರು, ಈಗ ಕರಡ ಗಿಡ ಸಿಗಲ್ಲ. ಈಗೆಲ್ಲ ಕರಡ ಎಲ್ಲ ಇವಲ್ಲೆಲ್ಲ ತೋಟ ಗಿಟ ಅದೆಲ್ಲ ಮಾಡಿದ್ರೆ ಕರಡ ಸಿಗುದಿಲ್ಲ ಮೊದ್ಲು. ಅವಾಗ ಹೇಳ್ತಿದ್ರು ಸಿಗ್ತಿತ್ತು. ಕರಡ ಅವಾಗ ನಮ್ದು ಅಲ್ಲಿ ದಿವಿಗೆ ಆ ಕಡೆಯಿಂದ ತರ್ತಿದ್ವಿ, ಬೇಕಷ್ಟು ಕರಡ ಸಿಗ್ತಿತ್ತು. ಮತ್ತೆ ಸಂಬಳ ಎದುರು ಮಾಡ್ಕೊಂಡು ಬರ್ತಿದ್ವಿ ಕರಡ ಕೊಡಿಂದ. ಈಗ ಅದೆಲ್ಲ ಇಲ್ಲ, ಚಂದ ಅವರ ಕಡೆಯಿಂದ ತರ್ಕ ತರ್ತಿದ್ವಿ. ಈಗೆಲ್ಲ ತರ್ಕ ತರದ್ ಬಹಳ ಕಡಿಮೆ ಆಗಿದೆ. ಈಗೆಲ್ಲ ಫಾರೆಸ್ಟ್ ಇರೋದ್ರಿಂದ ತರ್ಕ ಬಹಳ ಕಷ್ಟ ಆಗ್ಬಿಡ್ತದೆ. ನೀವು ಹೋಗಿ ತರ್ತಿದ್ರ ತಂದೆ ತರ್ತಿದ್ರು, ನಮ್ಮ ಗಾಡಿ ಮೇಲೆ ತರ್ತಿದ್ರು. ಹೋಗಿಲ್ಲ, ನಾವು ಹೋಗಿದ್ದೆವು ಸಣ್ಣಿದ್ದಾಗ ತರ್ತಿದ್ದೆ, ನಾವು ತಂತೀವಿ. ಹೇಳಿ ಅದು ಹೆಂಗಿರುತ್ತೆ ಅನುಭವ ಅಲ್ಲಿ, ಹೆಂಗೆ ಎಲ್ಲೆಲ್ಲಿ ಸಿಗುತ್ತೆ ಕರಡ, ಎಂತ ಗಿಡದ ಕೆಳ ಸಿಗುತ್ತೆ ಕರಡ? ಬೇಣ ಇರ್ತಲ್ಲ ಲೇಬರ್ ಜಾಗ, ಅಲ್ಲೇ ಕರಡ ಸಿಗುತ್ತೆ. ಈಗೆಲ್ಲ ಅಲ್ಲಿ ಅಡಿಕೆ ಗಿಡ ಇದೆಲ್ಲ ಇದು ಹಾಕೋದ್ರಿಂದ ಕರಡ ಭಾಳ ಕಡಿಮೆ. ಮತ್ತೆ ಯಾರು ಈಗ ಎಲ್ಲ ತೋಟಕ್ಕೆಲ್ಲ ಬೇಕು, ಯಾರು ಇದು ಮಾಡೋದಿಲ್ಲ. ಈಗ ಎಲ್ಲ ತೋಟಕ್ಕೆ ತಗೊಂಡು ಹೋಗ್ತಾರೆ, ನಮಗೆ ತರಲಿಕ್ಕೆಲ್ಲ ಕಷ್ಟ. ಈಗೆಲ್ಲ ಮೊದಲೆಲ್ಲ ತರ್ಕ ಇದು ಮಾಡ್ತಾರೆ, ಈಗೆಲ್ಲ ಫಾರೆಸ್ಟ್ ಅವರೆಲ್ಲ ಭಾಳ ಇದು ಮಾಡ್ತಾರೆ, ಬಿಕ್ಕಟ್ ಮಾಡಿದ್ದಾರೆ. ಹಾಗಾಗಿ ತರ್ಕೆಲ್ಲ ತರಲಿಕ್ಕೆಲ್ಲ ಭಾರಿ ಕಷ್ಟ ಇದು. ಮೊದಲು ನಂಗೆ ತರ್ಕ ತರಲಿಕ್ಕೆ ಆಗೋದಿಲ್ಲ. ಈಗ ತರಕ್ಕೆ ತರಲಿಕ್ಕೆ ತೊಂದರೆ ಏನು, ಅವ್ರೇನು ಫಾರೆಸ್ಟ್ನವರು ಇದು ಮಾಡ್ತಾರೆ. ಈಗೆಲ್ಲ ಎಲ್ಲ ಕಡೆ ಬೇಲಿ ಅದು ಇದು ಎಲ್ಲ ಹಾಕಿದ್ದಾರೆ. ಈಗ ಬರೋದು ಭಾಳಷ್ಟು ಸಮತ್ತೆ. ಈಗ ಮೊದಲನೇ ಎತ್ತ ಈಗ ಟೆಂಪೋ ಮೇಲೆ ಆಗಿ ಜನ ಕರ್ಕೊಂಡೋಗಿ ಜನ ಸಿಗೋದು ಕಷ್ಟ ಆಗಿ, ಲೇಬರ್ ಭಾರಿ ಕಷ್ಟ ಆಗ್ತದೆ. ಈಗ ಮೊದಲಾಗ ಲೇಬರ್ ಸಿಗೋದಿಲ್ಲ, ಹಾಗಾಗಿ ತರ್ಕ ತರದಲ್ಲಿ ಭಾಳ ಕಡಿಮೆ. ನಿಮಗೂ ವಯಸ್ಸಾಯ್ತು? ನಮಗೂ ವಯಸ್ಸಾಯ್ತು, ವಯಸ್ಸಾಯ್ತು. ತರ್ಕ ಕಡಿಮೆ. ಮಕ್ಕಳು? ಮಕ್ಕಳು ಇಬ್ಬರು ಇದ್ದಾರೆ, ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಒಂದು ಹುಡುಗ ಒಂದು ಹುಡುಗಿ, ಅವರು ಇನ್ನು ಮುಂದೆ ಅವರು ಮಾಡ್ಕೊಂಡು ಹೋಗ್ಬೋ. ಎಲ್ಲ ಹುಡುಗ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಂತಾರ. ನಮ್ಮ ಕೈಲಾಗುವಷ್ಟು ನಾವು ಮಾಡ್ತೇವೆ. ನಮ್ಮ ಕೈಲಾಗುವಷ್ಟು ನಾವು ಭೂಮಿ ಅಂತ ಹೇಳೋದು ತಂದೆಯವ್ರು ಮಾಡಿಟ್ಟಿದ್ದಾರೆ, ಅದನ್ನು ನಾವು ಯಾವ ಕಾಲಕ್ಕೂ ಇದು ಮಾಡೋದಿಲ್ಲ. ನನ್ನ ಕೈಲ ಅದನ್ನು ಮಾಡ್ಕೊಂಡು ಹೋಗ್ತೇವೆ. ಮತ್ತೆ ಅಡಿಕೆ ತೆಂಗು ನೀವು ಅಪ್ಪ ಹಾಕಿದ್ದು? ಅಡಿಕೆ ತಂಗು ನಮ್ಮ ತಂದೆಯವ್ರೆ ಹಾಕಿದ್ದು, ಈಗ ನಾವು ಸ್ವಲ್ಪ ಹಾಕಿದ್ದೇವೆ. ಒತ್ತು ಅಡ್ಡಿಲ್ಲ, ಅದು ಅಡ್ಡಿಲ್ಲ. ಅಡಿ ಅದಕ್ಕೂ ಗೊಬ್ಬರ ಎಲ್ಲ ಬೇಕು, ಸೆಗಣಿ ಗೊಬ್ಬರ ಇದೆಲ್ಲ ಹಾಕ್ಬೇಕು, ನೀರು ಹಾಕ್ಬೇಕು. ನಮಗೆ ತರ್ಕ ತೆಂಗಿನ ಇದರಿಂದ ಒಳ್ಳೆ ಅಡ್ಡಿಲ್ಲ. ಸ್ವಲ್ಪ ಅಡಿಕೆನೂ ಬರ್ತದೆ, ಅಡಿಕೆ ಬೇಕು ಸ್ವಲ್ಪ ಬರ್ತದೆ. ಅದು ಭಾಗೈತೆ ಸ್ವಲ್ಪ ಅನುಕೂಲ, ಗದ್ದೆಕ್ಕಿಂತ ಭಾಗೈತೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೇಗೆ? ಯಾಕಂದ್ರೆ ಪೀಕು ಚಲೋ ಬರ್ತದೆ, ನೀರು ಹಾಕ್ತೇವೆ, ಗೊಬ್ಬರನೂ ಹಾಕ್ತೇವೆ, ಒಳ್ಳೆ ಪೀಕು ಬರ್ತದೆ ತೆಂಗಿನಿಂದ. ಈಗ ಸ್ವಲ್ಪ ತೆಂಗಿನ ರೋಗ ಬಂದ್ರಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಈಗ. ಆದರೂ ಕೂಡ ಅದೇನಂತಂದ್ರೆ ಒಂದು ಸಮಸ್ಯೆ ಅಂದರೆ ತೆಂಗಿನ ಕಾಯಿ ಕೊಯ್ಲಿಕ್ಕೆ ಭಾರಿ ಕಷ್ಟ ಆಗ್ಬಿಡ್ತದೆ, ಲೇಬರ್ ಶೂ ಕಷ್ಟ, ತೊಂದರೆ ಆಗ್ತದೆ. ಆದರೆ ಅಡ್ಡಿಲ್ಲ, ಭಾಗೈತಿಂದ ಅಡ್ಡಿಲ್ಲ ನಮಗೆಲ್ಲ. ಈಗ ಮಿಷಿನ್ ಕೂಡ ಬಂದವು? ಹಾಂ, ಮಿಷನ್ ಕೂಡ ಬಂದವೆ. ಅವರು ಒಂದೊಂದು ಟೈಮ್ ಸಿಗಲ್ಲ, ಅದು ಬರ್ತಾರೆ. ಕರ ಫೋನ್ ಮಾಡಿದ ಅವ್ರು ಆಫೀಸ್ಗೆ ತಿಳಿಸಿ ಬರ್ತಾರೆ. ಅವ್ರು ಒಂದು ಎರಡು ತಿಂಗಳು ಮೂರು ತಿಂಗಳು ಒಂದು ಸಲ ಕೊಯ್ಬೇಕಾಗುತ್ತೆ. ಅವರಿಗೆ ಕೂಲಿ ಭಾಳ ಆಗುತ್ತೆ? ಕೂಲಿ ಜಾಸ್ತಿ, ಅವ್ರು ಸ್ವಲ್ಪ ಕಡಿಮೆ ಆಗುತ್ತದೆ ಮಿಷನಿಂದ ಕೊಯ್ಯೋದು. ಅವರಿಗೆ ದಿವಸಕ್ಕರು ಬೇಕಾ ಇದು ಮಾಡಬೇಕಾಗುತ್ತೆ. ಹ್ಞೂ, ಎರಡು ತಿಂಗಳು ಮೂರು ತಿಂಗಳು ಅವ್ರಿಗೆ ಹೇಳಬೇಕು, ಬರ್ತಾರೆ. ಅಲ್ಲಿ ಖರ್ಚು ಬರ್ತಾ ಎಲ್ಲಿ ಕಾಯಿ ಕೀಳುವಾಗ? ಹಾಂ, ಕಾಯಿ ಅವರಿಗೆ ಕೊಡ್ಬೇಕಲ್ಲ, ಒಂದು ಬರಕ್ಕೆ ಇಂತಿಷ್ಟು ಕೊಡಬೇಕಾಗುತ್ತೆ. 32 ರೂಪಾಯಿನೇ ಮಾಡಿದ್ದಾರೆ ಅವರು ಒಂದು ಗಿಡಕ್ಕೆ. ಹಂಗಾರೆ ಅವ್ರಿಗೂ ಲಾಭನೇ ಐತೆ. ಹಾಂ, ಅವ್ರಿಗೂ ಲಾಭನೇ. ಹಂಗಾಗಿ ನಿಮಗೆ ಒಂದೊಂದು ಗಿಡದಿಂದ ಎಷ್ಟು ಕಾಯಿ ಸಿಗ್ತವೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಒಂದೊಂದು ಗಿಡಕ್ಕೆ ಗಿಡದ ಮೇಲೆ ಇರ್ತದೆ ಅದು. ಈಗೆಲ್ಲ ಏನಾಗುತ್ತೆ ಅಂದರೆ ಮಿಳ್ಳಿ ಕೆಲವೆಲ್ಲ ಈ ಹಕ್ಕಿ ಇದೆಲ್ಲ ಕೇರಿರ್ತಾವಲ್ಲ, ಹಕ್ಕಿ ಇಲ್ಲಿಗೆಲ್ಲ ಕೇರಿದವು ಸ್ವಲ್ಪ ಕಡಿಮೆ ಆಗ್ತದೆ ಈಗ. ಹಕ್ಕಿ ಮತ್ತು ಬಾಬಲಕ್ಕಿ ಮತ್ತು ಇಲಿ ಇದೆಲ್ಲ ಕೇರ್ತು ಭಾಳ ಇದಾಗ್ತದೆ. ಅದು ಸ್ವಲ್ಪ ಅಡ್ಡಿಲ್ಲ. ಈಗ ನಮ್ದು ಒಂದು 4-5 ಸಾವಿರ ಕಾಯಿ ಸುಮಾರು ಬೀಳುತ್ತದೆ ವರ್ಷಕ್ಕೆ. 5 ಸಾವಿರ ಅಂದ್ರೆ ನೀವು ಮಾರಾಟ ಮಾಡೋದು ಕಿಲೋಗಟ್ಟಲೆ? ಮಾರಾಟಕ್ಕೆ ಈಗ ಒಂದು 30 ರೂಪಾಯಿ ಕೆಜಿ ಹೇಳ್ತಾರೆ, 20-30 ಕೆಜಿ ಲೆಕ್ಕ. ಅದೆಲ್ಲ ನಾವು ಕೊಬ್ಬರಿ ಎಣ್ಣೆ ಮಾಡಿಕೊಡ್ತಿದ್ರು. ಈಗೆಲ್ಲ ಎಣ್ಣೆಗೆಲ್ಲ ತಗೊಳೋದಿಲ್ಲ ಲೋ, ಇದಾಗಿ ಎಣ್ಣೆ ಮಾಡೋದಿಲ್ಲ. ಈಗೆಲ್ಲ ಕಾಯಿ ಕೊಡ್ತೇವೆ. ಮತ್ತು ಕೊಬ್ಬರಿ ಎಣ್ಣೆ ಮಾಡೋದು ಯಾರು? ಕೊಬ್ಬರಿ ನಮಗೆ ಬೇಕಾಗುವಷ್ಟು ನಾವು ಮಾಡ್ಕೊಡ್ತೇವೆ, ತಗೊಳೋದಿಲ್ಲ ಯಾರು. ಕಡಿಮೆ ರೇಟ್ನ ಕೊಡ್ತಾರೆ, ಅದರಿಂದ ನಾವು ಕಾಯಿ ಕೊಡ್ತೇವೆ. ಮತ್ತು ಅದಕ್ಕೆ ಬಿಸಿಲು ಒಳ್ಳೆಯಂಟು ಬಿಸಿಲು ಹಾಕ್ಬೇಕು, ಕಾಯಿ ಬೇಕು, ಅದರಿಂದ ಕಾಯಿನೇ ಕೊಡ್ಬೇಕು. ಯಾವುದು ಒಣಗಿಸಿ ಮಾರೋದು ಒಳ್ಳೆಯದು ಅಥವಾ ಹೇಗೆ? ಯಾವುದು ಕಾಯಿನ? ಕೊಬ್ಬರಿ ಮಾತ್ರ ಕೊಡ್ತೇವೆ, ಇದಾದರೆ ಕಾಯಿ ಸೊಲ್ದು ಕೊಡ್ತೇವೆ. ಕೊಯ್ದು ಒಂದು 15 ದಿವಸದಲ್ಲಿ ಸೊಲ್ದು ಕೊಡ್ತೇವೆ. ಕೊಬ್ಬರಿ ಮಾಡಿದ್ರೆ ಲಾಭ ಇಲ್ಲ? ಕೊಬ್ಬರಿ ಯಾರು ತಗೊಂಡೋಗ್ತಾರೆ? ತರ್ಕಕ್ಕೆ ಇದು ಕಡಿಮೆ ಅಲ್ಲ, ಈ ಕಡೆಗೆಲ್ಲ ಕೊಬ್ಬರಿ ಕಾಯಿನೇ ಖರೀದಿ ಮಾಡೋದು ಜಾಸ್ತಿ. ಮನೆಗೆ ನಮ್ಮ ಮನೆ ಲೆಕ್ಕದಲ್ಲಿ ನಾವು ಒಂದು 2 ಡಬ್ಬಿ ಒಂದು 25-30 ಕೆಜಿ ಮಾಡ್ತೇವೆ ದೇವರಿಗೆ, ನಮಗೆ ಉಪಯೋಗ ಅಂತೇಳಿ ಒಂದು 30 ಕೆಜಿ ಸುಮಾರು ಮಾಡ್ತೇವೆ. 2 ಡಬ್ಬ ಮಾಡ್ತೇವೆ. 2 ಡಬ್ಬ ಮಾಡ್ತೀರಿ? ಮಾಡ್ಕೊಳ್ತೇನೆ. ಹೆಂಗೆ ಎಣ್ಣೆ ತೆಗೆದು ನೀವು? ಅದನ್ನು ನಾವು ತೆಗಿಲ್ಲ, ಮಿಲ್ನಿಂದ ಕಾಯಿ ಒಡೆದು ಒಣಸ್ತೀವಿ. ಒಂದು 8-9 ಪೀಸಲು ಒಣಸು, ಅದ ನಂತರ ಕಾಯಿ ಕಟ್ ಇದು ಮಾಡಿ ಮಿಲ್ಲಿಗೆ ಕೊಡ್ತೀವಿ. ಅಲ್ಲಿಂದ ಮಿಲ್ನಿಂದ ನಾವು ಎಣ್ಣೆ ತಗೊಬರ್ತೀವಿ. ಅದು 50-60 ಪರ್ಸೆಂಟೇನೇ ಕೊಡ್ತಾರೆ ಅವರು ಒಂದು ಕ್ವಿಂಟಲಿಗೆ. ಹಾಂ, ಒಂದು ಕ್ವಿಂಟಲ್ ಸುಮಾರು ಮಾಡೋದ 50 ಕೆಜಿ ಕೊಡ್ತಾರೆ ಎಣ್ಣೆ. ಒಂದು ಕ್ವಿಂಟಲ್ ಕೊಬ್ಬರಿ ತೊಗೊಂಡ್ರೆ 50 ಕೆಜಿ ಎಣ್ಣೆ ಕೊಡ್ತಾರೆ. ಅದಕ್ಕೆ ಎಷ್ಟು ಖರ್ಚು ಬರ್ತಾ? ಅದು ಕ್ವಿಂಟಲ್ ಲೆಕ್ಕದಲ್ಲಿ ಇದು ಮಾಡ್ತಾರೆ, ಖರ್ಚು ಬರ್ತದೆ. ಕ್ವಿಂಟಲ್ ಸ್ವಲ್ಪ ಹಿಂಡಿ ಬರ್ತದೆ, ಹಿಂಡಿಯನ್ನು ನಾವು ದನಿಗೆ ಉಪಯೋಗಿಸ್ತೀವಿ. ಹೌದಾ? ಹಾಂ. ಎಷ್ಟು ಮಿಲ್ ಭಾಳ ಅದಾವೆ ಇಲ್ಲಿ? ಇಲ್ಲಿ ಮಿಲ್ಲು ನಮ್ಮ ಊರಲ್ಲಿ ಒಂದು ಮಿಲ್ ಇದೆ, ಇಲ್ಲಿ ಹೊಲಗದ್ದಲ್ಲಿ ಒಂದಿದೆ. ಕಡಲೇರಿ, ಕಡಲೇರಿ ಒಂದಿದೆ ಕುಮಟ. ಎಣ್ಣೆನ ಈಗ ತಲೆಗೆ ಹಚ್ಚಿಕೊಳ್ಳೋಕ್ಕೂ ಮಾಡ್ತೀವಿ, ಅಡುಗೆಗೂ ಮಾಡ್ತೀರಿ? ಅಡುಗೆಗೂ ಮಾಡ್ತೀವಿ, ಕರಿಯೋಕ್ಕೆಲ್ಲ, ತಿಂಡಿ ಗಿಂಡಿ ಮಾಡೋಕ್ಕೆಲ್ಲ ಉಪಯೋಗಿಸ್ತೀವಿ. ಕೊಬ್ಬರಿ ಎಣ್ಣೆ ಭಾರಿ ಟೇಸ್ಟ್ ಬರ್ತದೆ, ರುಚಿ ಬರ್ತದೆ. ಹಾಂ, ಉಳಿದ ಎಣ್ಣೆಕ್ಕಿಂತ ರುಚಿ ಬರ್ತದೆ ಕೊಬ್ಬರಿ ಎಣ್ಣೆಯಿಂದ ಕರೆದ್ರೆ. ಅದನ್ನು ಪೂರ್ತಿ ಅಡುಗೆ ಒಂದು 5-6 ತಿಂಗಳಾದರೂ ಬರ್ತಾ ನಿಮಗೆ ಎಣ್ಣೆ? ನಾವೊಂದು ವರ್ಷ ಇಟ್ಕೊಳ್ತೀವಿ, ವರ್ಷವರೆಗೆ ಇಟ್ಕೇನಾಗಲ್ಲ. ಸರಿ, ಬಿಸಿಲಲ್ಲಿ ಸಲ ಒಣಸು ಇದು ಮಾಡಿಕೊಳ್ತೀವಿ, ಒಂದು ವರ್ಷವರೆಗೆ ಬರ್ತೇವೆ, ಏನಾಗಲ್ಲ. ಎಣ್ಣೆ ಕೆಡಲ್ಲ? ಎಣ್ಣೆ ಕೆಡಲ್ಲ, ಬಿಸಿಲಲ್ಲಿ ಒಣಸಿಡ್ಬೇಕು. ಏನು ಎಣ್ಣೆನೂ ಒಣಗಿಸ್ಬೇಕು ಅಥವಾ ಎಣ್ಣೆನೇ ಬಿಸಿಲಲ್ಲಿಟ್ಟು ಒಣಸ್ತೀವಿ, ಪಾತ್ರದಲ್ಲಿ ಹಾಕಿಟ್ಟು ಅಲ್ಲಿಂದ ಒಣಸ್ತೀವಿ. ಅದು ಒಂದು ವರ್ಷವರೆಗೆ ತೊಂದರೆ, ಒಂದೊಂದು ವರ್ಷ 2 ವರ್ಷ ವರೆಗೆ ಇರ್ತದೆ, ಏನಾಗಲ್ಲ. ಕೊಬ್ಬರಿ ಇದು ಬರಲ್ಲ, ಕಮಟ ಇದು ಬರಲ್ಲ. ಹ್ಞೂ. ಎಷ್ಟು ದಿನ ಒಣಗಿಸೋದು ಹೆಂಗೆ? ಒಂದು 6 ದಿನ ಒಣಸ್ಬೇಕು, ಮತ್ತೆ ಸ್ವಲ್ಪ ಇಟ್ಟು ಇದ್ರೆ ಒಂದು 6 ತಿಂಗಳು ಇಟ್ಕೊಂಡ್ರೆ ಇದಾಗ್ಬಿಡು. ಅರೆ, ಧೂಳು ಗೀಳ ಬೀಳ್ದಂಗೆ ನೋಡ್ಕೋಬೇಕು. ಹಾಂ, ಮೇಲೆ ಏನಾದರೂ ಬಟ್ಟೆ ಹಾಕಿಡ್ಬೇಕು, ಬೆಳೆದಿದ್ದೆ ಹಂಗೆ ಧೂಳಲ್ಲಿ ಬೆಳೆದಂಗೆ ಮೇಲೆ ಬಟ್ಟೆ ಹಾಕಿ ಒಣಸ್ಬೇಕು. ಬಟ್ಟೆ ಹಾಕಿರ್ಬೇಕು, ಅದು ಕಾಯಿಲ್ಲ. ಅದಕ್ಕೆ ಒಂದು ವಾರವರೆಗೆ ಹಿಡಿದು ಅದಕ್ಕೆ ಬಿಸಿಲಲ್ಲಿ ಅಂತ ಇಡ್ತೇವೆ. ಇಲ್ಲಾದ್ರೆ ಹಾಗೆ ಇಟ್ಟರೆ ಒಂದು 2 ದಿವಸಲ್ಲು ಇಡ್ಬೋದು. ಬಟ್ಟೆ ಹಾಕೋದ್ರಿಂದ ಸ್ವಲ್ಪ ಒಳ್ಳೆಯ ಇರೋ ಧೂಳು ಬೆಳುತ್ತೆ ಅಂತ ಇದು ಮಾಡಿ ಹಂಗೆ ಒಣಗಿಸ್ತಾರೆ. ಅದ್ರ ಅದರಲ್ಲಿರುವಂಥ ನೀರಿನ ಅಂಶ ಅದರಿಂದ ನೀರಿನ ಅಂಶ ಹೋಗುತ್ತೆ. ಎಣ್ಣೆನೂ ಒಳ್ಳೆ ಒಂದು 2 ವರ್ಷ ಉಪಯೋಗಿಸ್ತಾ ಬರುತ್ತೆ. ಅದು ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಈಗ ಅಲ್ಲಿ ಕಲಬೆರಕೆ ಎಣ್ಣೆ ಸಿಗ್ತಕ್ಕಿಂತ ಆರೋಗ್ಯಕ್ಕೂ ಒಳ್ಳೇದೇ. ನಾವು ಮನೆಯಲ್ಲೇ ಮಾಡ್ತೇವಲ್ಲ, ನಾವೀಗ ಬೇಟೆಯಿಂದ ಅಂಗಡಿಯಿಂದ ತೊಂದರೆ, ಅದೆಲ್ಲ ಕೆಮಿಕಲ್ ಅದೆಲ್ಲ ಹಾಕಿ ಇರ್ತಾರೆ, ಅಷ್ಟು ಇದು ಬರಲ್ಲ. ಇದು ಒಳ್ಳೆ ಇರ್ಬೋದು. ಅದು ಅಲ್ಲದೆ ಮತ್ತೆ ಬೇರೆ ಏನು ಬೆಳೆ ಬೆಳಿತೀರಿ ಈಗ? ಬೆಳೆ ಭತ್ತ ಇರೋದಲ್ಲ, ಮತ್ತೆ ಏನೇನು ಅಡಿಕೆ, ಅಡಿಕೆ ಸ್ವಲ್ಪ ಬೆಳಿತೇವೆ, ಒಂದು 50 ಕೆಜಿ ಆಗ್ತಾರೆ. ಬಾಳೆಹಣ್ಣು ಇನ್ನೂ ಆಗಬೇಕು, ಹಲೋ ಗಿಡ ಇನ್ನು ಮುಂದೆ ಹೆಚ್ಚಿಗೆ ಮಾಡ್ಬೋದು. ಹೈನುಗಾರಿಕೆ ಮಾಡ್ತಾರೆ? ಹೈನುಗಾರಿಕೆ ನಮ್ಮ ಸ್ವಂತಕ್ಕೆ ಮಾತ್ರ ನಾವು ಹೆಚ್ಚಿಗೆ ಉಪಯೋಗಿಸಲ್ಲ. ಒಂದು ಆಕಳ ಒಂದೆರಡು ಇದೆ ನಮ್ಮ ಸ್ವಂತಕ್ಕಾಗಿ, ಎಲ್ಲಾದರೂ ಒಂದು ಸ್ವಲ್ಪ ಇದು ಮಾಡ್ತೇವೆ ಹೊರತು ಜಾಸ್ತಿ ಹೈನುಗಾರಿಕೆ ಮಾಡಲ್ಲ. ನಮಗೆ ಬೇಕಾಗುವಷ್ಟು ನಾವು ಮಾಡ್ಕೊಳ್ತೀವಿ. ಎಷ್ಟು ಒಂದೈತೆ ಆಕಳ? ಒಂದು ಎರಡು ಇದೆ. ಎರಡು ಹಾಲು ಕೊಡ್ತಾ ಇದಾವ? ಒಂದು ಹಾಲು ಕೊಡುತ್ತೇವೆ, ಒಂದಿಲ್ಲ. ಹ್ಞೂ, ಒಂದು ಹಾಲು ಕೊಡೋದು, ಸ್ವಲ್ಪ ವಯಸ್ಸಾಗಿದೆ. ಒಂದು ಹಾಲು ಕೊಡೋಲ್ಲ, ಒಂದು ಹಾಲು ಕೊಡ್ತಿರ್ತೀವಿ. ಎಷ್ಟು ಹಾಲು ಕೊಡುತ್ತದೆ? ಹಾಲು ಒಂದು ಲೀಟ್ರ್ ಲೆಕ್ಕ ಕೊಡ್ತೇವೆ ಅಷ್ಟೇ, ನಮಗೆ ಉಪಯೋಗಕ್ಕಷ್ಟೇ ನಾವು ಮಾಡ್ಕೊಂಡು ಹೈನುಗಾರಿಕೆ ಮಾಡಲ್ಲ. ಇಲ್ಲಿ ಲೋಕಲ್ ತಳಿನ ಸಾಕಿದ್ದೆ. ಲೋಕಲ್ ತಳಿ ಒಂದು ಜೆರ್ಸಿ ಇದೆ. ಜೆರ್ಸಿ ಹಾಲು ಕೊಡ್ತಾ ಇದೆ ಈಗ? ಈಗಲ್ಲ, ಲೋಕಲ್ ತಳಿ ಕೊಡ್ತಾರೆ, ಜೆರ್ಸಿ ಏನು ಕೊಡಲ್ಲ. ಆಯಿತು. ಮನೆಗೆ ಬೇಕಾದಷ್ಟು ಅಂದ್ರೆ ಅದರಿಂದ ಏನು ಬರೀ ಚಹಾಕು ಉಪಯೋಗಿಸ್ತೀರೋ? ಹಾಂ, ಚಹಾಕು ಉಪಯೋಗಿಸ್ತೀವಿ. ಮಜ್ಜಿಗೆ ಮೊಸರು ಮಾಡ್ತೀವಿ. ಹಾಂ, ಇಲ್ಲ ಮಾರಲ್ಲ, ನಮಗೆ ತುಪ್ಪ ಮಾಡ್ತೀವಿ ಅದರಿಂದ. ದೇವರು, ಹಾಂ, ದೇವ್ರ ಕೆಲಸಕ್ಕೆ ಏನಾದ್ರು ಬೇಕಾಗುತ್ತಂತ. ತುಪ್ಪ ತಿನ್ನಲ್ಲ ನೀವು? ತಿಂತೀವಿ, ದೇವ್ರಿಗೂ ಬೇಕಾಗುತ್ತೆ ನಮಗೆಲ್ಲ. ದೇವರಿಗೆ ಕೊಡೋಕೆ ಜಾಸ್ತಿ ಉಪಯೋಗಿಸ್ತಾರೋ ಅಥವಾ ತಿನ್ಲಿಕ್ಕೆ? ಎರಡೂ ಮಾಡ್ತೀವಿ. ಸ್ವಲ್ಪ ದೇವಸ್ಥಾನಕ್ಕೆ ದೇವ್ರ ಕಾರ್ಯಕ್ರಮ ಇದ್ದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ. ಚೌತಿ ಎಲ್ಲ ನಮ್ಗೆ ಬೇಕಾಗುತ್ತೆ, ತುಪ್ಪನೇ ಎಲ್ಲ ದೇವಸ್ಥಾನ ಕೆಲಸಕ್ಕೆಲ್ಲ ಬೇಕಾಗುತ್ತೆ. ಅವು ತುಪ್ಪ ಮಾಡ್ತೀವಿ, ನಮಗೂ ಸ್ವಲ್ಪ ಉಪಯೋಗಿಸ್ತೀವಿ ನಾವು. ಮಕ್ಕಳು ಬರೋದು ಹೋಗೋದು ಮಾಡ್ತಾರೆ? ನಾವು ಬರ್ತಾರೆ, ಬರ್ತಾರೆ. ಮಕ್ಕಳು ಬಂದು ಮಾಡ್ತಾರೆ. ಬಂದು ಏನು ದುಡ್ಡು ಕೊಟ್ಟು ಹೋಗ್ತಾರೆ, ಇಸ್ಕೊಂಡು ಹೋಗ್ತಾರೆ? ಅವ್ರವ್ರವ್ರು ಮಕ್ಕಳು, ನಮಗೇನು ಕೊಡೋಲ್ಲ ಅವರು. ಅವ್ರದ್ದೇ ಇದು ಮಾಡ್ಕೊಳ್ತಾರೆ, ಮನೆಗೇನಾದ್ರು ಇಂಪ್ರೂವ್ಮೆಂಟ್ ಮಾಡಿದರೆ ಮಾಡ್ತಾರೆ ಅವರೇ. ಹ್ಞೂ. ಏನೇನು ಮಾಡಿದ್ದಾರೆ? ಎಲ್ಲ ನೀರನ್ನು ಇದು ಮಾಡಿದ್ದಾರೆ. ಆಟೋಮೆಟಿಕ್ ಅಂದರೆ ನಾವು ನೀರು ಚಾಲು ಮಾಡೋಂಗಿಲ್ಲ. ಹ್ಞೂ. ಟ್ಯಾಂಕಲ್ಲಿ ನೀರು ಖಾಲಿಯಾದರೆ ಆಟೋಮೆಟಿಕ್ ನೀರು ಟ್ಯಾಂಕಿಗೆ ಬಂದು ಬಿಡುತ್ತೆ, ತಾನು ಚಾಲು ಆಗುತ್ತೆ. ಅವು ಮಾಡಿದ್ದಾರೆ. ಮತ್ತೆ ಕೆಲವು ಮನೆಯಲ್ಲಿ ಕೆಲವು ಸಾಂಬಾರನ್ನ ಇದು ಮಾಡಿದ್ದಾರೆ, ಬರ್ನಿ ಹಚ್ಚಾರು ಅದೆಲ್ಲ ಮಾಡಿದ್ದಾರೆ. ಮೊಮ್ಮಕ್ಕಳು ಬರ್ತಾರೆ ಜೊತೆಗೆ? ಅಲ್ಲ, ಮದುವೆ ಆಗಿಲ್ಲ ಇನ್ನು, ಮದುವೆ ಮಾಡಬೇಕು, ಒಂದು ಹುಡುಗಿ ಮದುವೆ ಮಾಡೋಕೆ ಸಲ್ಲ. ಆಯಿತು, ಇಷ್ಟೆಲ್ಲ ಅನುಭವ ಹಂಚ್ಕೊಂಡ್ರಿ ಗಣಪತಿ ನಾಯ್ಕ ಅವರೇ. ನಮಸ್ತೆ. ನಮಸ್ತೆ, ಧನ್ಯವಾದಗಳು. ನಮಸ್ತೆ. ಭತ್ತ, ತೆಂಗು, ಅಡಿಕೆ ಬೇಸಾಯದ ಅನುಭವಗಳನ್ನು ಹಂಚಿಕೊಂಡವರು ಕುಮಟಾದ ಗಣಪತಿ ಹೊಸಬಯ್ಯ ನಾಯ್ಕ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ.

ಈ ಪಂಪ್ ಸೆಟ್ ಕೂಡಿಸಿದ ಮೇಲೆ ಏನೇನ್ ಬೆಳೆಗಳು ಹೊಸದಾಗಿ ಹಾಕಿದ್ ನೀವು? ಹೊಸದಾಗಿ ಅಂದ್ರೆ ಇಲ್ಲಿ ಈಗ ಹೊಸದಾಗಿ ಹಾಕೋಕ್ಕಿಂತ ಮೊದಲು ನೀರಾವರಿ ಇತ್ತು, ಆದ್ರೆ ಕಡಿಮೆ ಇತ್ತು. ನಮ್ದು ಹೊಲದೊಳಗ ಒಂದು ಬಾವಿ ತಕೊಂಡು ಅದ್ರ ಮಾಡ್ತಿದ್ರಿ, ಸ್ವಲ್ಪ ನೀರು ಇತ್ತು. ಅಷ್ಟಕ್ಕೆ ಬೆಳೆ ಹಾಕಿದ್ರಿ, ಅದ ಒಂದ್ 50 ಅಡಿಕೆ ಗಿಡ, ಒಂದ್ 20 ತೆಂಗಿನ ಗಿಡ ಹಾಕಿದ್ರಿ. ಅವಷ್ಟು ಅದ್ರ ಮೇಲೆ ಬೆಳವಣಿಗೆ ಮಾಡಿದ್ರು. ಈಗ ಹೊಸದಾಗಿ ಅದ ಪಂಪ್ ಸೆಟ್ ಹಾಕಿ ಅಲ್ಲಿ ಪಂಪ್ ಸೆಟ್ ಹಾಕಿದ್ರಿ, ನೀರಾವರಿ ಮಾಡಿ ಭತ್ತ ಬೆಳೆಸಿದ್ವು. ಈಗ ಅಡಿಕೆ ತೋಟ ಹೆಚ್ಚು ಮಾಡಕ್ ಪೈಪ್ ಲೈನ್ ಇಲ್ಲಿದ್ದನ್ನ ತಗೊಂಬಂದ್ರಿ. ಈಗ ಸದ್ಯ ಇಲ್ಲಿ ಮಠ ಬಂದಿರಿ, ನಮ್ಮ ಮನಿ ಮಠ ಪೈಪ್ ಲೈನ್. ಇನ್ನು ಮುಂದೆ ಹೋಗ್ಬೇಕ್ರಿ. ಸದ್ಯ ಈ ರೀತಿ ನೀವು ಮನೆಗೆ ಸಾಕಾಗುವಷ್ಟು ಬೆಳಿತೀವಿ, ಸ್ವಲ್ಪ ಹೆಚ್ಚಾದ್ರೆ ಮಾರ್ತೀವಿ ಅಂತೇಳಿ ಈ ರೀತಿ ಮಾಡಿದಾಗ ನಿಮ್ಗೆ ಕೈಯಾಗ ದುಡ್ಡು ಕೂಡುದು ಯಾವಾಗ, ನೀವು ಇಂಪ್ರೂವ್ ಮಾಡುದು ಯಾವಾಗ, ಬ್ಯಾಂಕ್ ಅವರು ಸಾಲ ಕೊಡಲ್ಲ ಅಂತೇಳಿ ಹೇಳ್ತೀರಿ, ಮತ್ತೆ ಹೆಂಗಿದೆಯಲ್ಲ ದುಡ್ಡಿಗಾಗಿ? ಈಗ ಅದೇ ವಾಣಿಜ್ಯ ಬೆಳೆ ಅಂದ್ರೆ ಇದು ಅಡಿಕೆ ಮತ್ತೆ ತೆಂಗು ಮಾಡಿದವಲ್ರಿ, ಇದ್ರೊಳಗೆ ಮ್ಯಾನೇಜ್ಮೆಂಟ್ ಆಗ್ತಿರೋದು. ಈಗ ಅಡಿಕೆ ನಮ್ಗೆ ಸದ್ಯ 80 ಒಂದ್ ಕ್ವಿಂಟಲ್ ತನ ವರ್ಷ, ಈಗ 3 ಆಯ್ತು ಬರೋದಿತ್ತು, ಅದ್ರ ಬರೀ ಒಂದ್ 20-25 ಗಿಡದ್ದು ಬರೋದಿದ್ರು. ಈಗ ಮತ್ತಿನ್ ನೆಕ್ಸ್ಟ್ ಇಯರ್ ಹೆಚ್ಚಾಗ್ತವ್ರಿ ಗಿಡಗಳು, ಅಂದ್ರೆ ಈಗ ಫಲವತ್ತತೆಗೆ ಬಂದವರು ಅಂದ್ರೆ ಸುಮಾರು ಮತ್ತೊಂದು 40 ಗಿಡ ಹೆಚ್ಚಾಗಿದವ್ರಿ. ಅದರಿಂದ ಒಟ್ಟಾರೆ ನಿಮ್ಗೆ ಎಷ್ಟಾಗುತ್ತೆ ದುಡ್ಡು ಎಲ್ಲಾ ಬೆಳೆಗಳಿಂದ? ಹಂಗ ಹೇಳಿದಾಗ ಅಡಿಕೆದೊಂದು 30,000, ತೆಂಗಿನ ಗಿಡದೊಂದು 20,000 ಹಿಂಗ್ ಬರ್ತದ್ರಿ. ಮಾರಾಟ ಮಾಡೋದಂದ್ರೆ ಇಷ್ಟ ಇದ್ರಿ, ನಾವು ಬೆಳಿ ಮಾರಾಟ ಮಾಡೋದ್ರೆ ಅದನ್ನ ಕಬ್ಬು ಹಾಕಿರ್ತೀವ್ರಿ, ಅದೊಂದು ಒಂದ್ 5,000-10,000 ರೂಪಾಯಿ ಬರ್ತದ್ರಿ ಅಷ್ಟೇ. ಎಲ್ಲ ಸೇರಿ ಒಂದ್ 50-60,000 ರೂಪಾಯಿ ಬರ್ತದೆ ಒಂದು ವರ್ಷಕ್ಕೆ ಇದು ವಾಣಿಜ್ಯ ಬೆಳೆ. ಆಮೇಲೆ ನಮಗ್ ತಿನ್ನಾಕ ಏನ್ ಬೇಕಾಗಿರ್ತದೆ ಅದನ್ನ ನಾವು ಬೆಳೆಸ್ಕೊತಿರ್ತೀವಿ, ಅದ್ ಬೆಳಿತಿರ್ತದೆ. ಈ ಭತ್ತ ಆಯ್ತು, ತರಕಾರಿ ಆಯ್ತು, ಇದೆಲ್ಲ ನಾವು ಬೆಳೆಸ್ಕೊತೀವ್ರಿ. ಈ ತರ ಮಾಡ್ತ ಮತ್ತೆ ಒಂದಿಷ್ಟು ಹೈನುಗಾರಿಕೆ ಮಾಡೋಣ. ಹೈನುಗಾರಿಕೆ ಇದ್ರಿ ನಮ್ಮಲ್ಲಿ ಆಯ್ತು. ನಮ್ಗ ಒಂದು ಸುಮಾರು ಒಂದ್ 2 ಒಂದ್ ಎಮ್ಮೆ ಐತ್ರಿ, ಒಂದು ಹೋರಿ ಸಾಕಿದ್ವು ಹೂಡೋದಕ್ಕಂತೇಳಿ. ಈಗ ಹೂಡೋದಂತೂ ಬಂದ್ ಮಾಡಿದವ್ರಿ, ಯಾಕಂದ್ರೆ ಒಂದ್ ಸಣ್ಣ ಟ್ರ್ಯಾಕ್ಟರ್ ತಗೊಂಡಿದ್ವಿ, ಇದು ಬೇಕಾಗುವಷ್ಟು ಟ್ರ್ಯಾಕ್ಟರ್ ಎಲ್ಲ ಹೊಡಿತು. ಹೂಡೋದು ಎತ್ತ ಹೊಡೋದು ಬಂದ್ ಮಾಡಿದವ್ರಿ, ಜೊತೆಗೆ ಒಂದು ಹೋರಿ ಐತಿ ಮತ್ತೆ ಕರುಗಳು ಒಂದ್ 2-3 ಅದಾವ್ರಿ. ಈಗ ಸದ್ಯ ಒಂದ್ ನಮ್ಮ ಮನೆಗಾಗಿ ಒಂದ್ 1.5 ಲೀಟರ್ ಹಾಲು ಮಾರ್ತವ್ರಿ. ಇದಕ್ಕಿಂತ ಮೊದಲು ಹೆಚ್ಚು ಮಾರಿದವ್ರಿ, ಆದ್ರೆ ಈಗೆಲ್ಲ ಕಡಿಮೆ ಆಗಕ್ ಬಂದವ್ರಿ. ಒಂದ್ ಎಮ್ಮೆ ಹಾಲು ಕೊಡೋದು ಬಂದ್ ಮಾಡೈತಿ, ಅದ ಗಬ್ಬು ಹೋಗಿದ್ರಿ. ಹೈನುಗಾರಿಕೆನೂ ಐತಿ ನಮ್ದು, ಹಂಗ 1-2 ಲೀಟರ್ ಹಾಲು ಮಾರ್ತವ್ರಿ. ಕೋಳಿ ಅಂತವೆಲ್ಲ ಕೋಳಿ ನಿಲ್ಸಾಕಿದ್ರು, ಒಂದ್ ಸುಮಾರು ಒಂದ್ 7-8 ಕೋಳಿ ಸದ್ಯ ಅದಾವ್ರಿ. ಹೋದ ವರ್ಷ ಜಾಸ್ತಿ ಇದ್ದು ಈ ವರ್ಷ ಕಡಿಮೆ ಆಗಿದವ್ರಿ. ಈಗ ಮತ್ ಅದ್ರದ್ದು ಬೆಳವಣಿಗೆ ಐತಿ ನಮ್ದು, ಅದು ಚಾಲತೆ ಇದ್ರಿ. 10-12 ಕೋಳಿ ಇರತ್ತವ್ರಿ, ಹಮೇಶ ಇರ್ತಾವ್ರಿ. ಬಹಳ ಜನ 100, 800, 300 ಕೋಳಿ ಈ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದಾರೆ ಈಗ. ಹೌದ್ರಿ, ಅದನ್ನ ಈಗ ಮಾಡೋದಕ್ಕೆ ವಿಚಾರ ಮಾಡಿದ್ವಿ, ಅದ ಶೆಡ್ ಹಾಕೋದಕ್ಕನ ವಿಚಾರ ಮಾಡಿದ್ವಿ. ಈ ವರ್ಷ ಈಗ ಹೆಚ್ಚು ಮಾಡೋಣ ಅಂತ ಹೇಳಿ, ಈಗೇನು ಒಂದ್ 7-8 ಕೋಳಿ ಇದಾವಲ್ರಿ, ಅವನ್ನೆಲ್ಲಾನು ಒಂದೇ ಸಲ ಕೊಡ್ಸಿ ಒಂದ್ ದೊಡ್ಡ ಶೆಡ್ ಹಾಕಿ ಒಂದ್ ಕೋಳಿ ಫಾರ್ಮ್ ಮಾಡೋಣ ಅಂತ ವಿಚಾರ ಮಾಡಿದ್ವಿ, ನಾಟಿ ಕೋಳಿನ ಮಾಡೋಣ ಅಂತ. ಅದನ್ನ ವಿಚಾರ ಹಾಕಿದ್ವಿ. ಈಗ ನೋಡ್ರಿ, 60-70,000 ರೂಪಾಯಿ ನೀವು ವರ್ಷಕ್ಕೆ ದುಡಿದ್ರಿ ಅಂತ ತಿಳ್ಕೊಡ್ರಿ. ಮನೆಯಲ್ಲಿ ಹಬ್ಬ ಇರುತ್ತೆ, ಹುಣ್ಣಿಮೆ ಇರುತ್ತೆ, ಮದುವೆ ಮುಂಜೆ ಊರಿಗೆ ಹೋಗುದು ಬರುದು ಬಟ್ಟೆ ಬರೇ ಮಕ್ಕಳ ಶಾಲೆ ಇವೆಲ್ಲವನ್ನು ನಿಭಾಯಿಸಲಿಕ್ಕೆ ಅಷ್ಟು ಸಾಕಾಗಲ್ಲ ಸರಿಯಾಗಿ. ಅದು ಸಾಲೋದಿಲ್ರಿ, ಆದ್ರೂ ಅಷ್ಟೊಳಗ ಮೇಂಟೈನ್ ಮಾಡ್ಕೊಂಡ ಹೇಳ್ತಾರಲ್ರಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಲೆಕ್ಕದಲ್ಲಿ. ಈಗ ಇಷ್ಟು ಮತ್ತೆ ಇನ್ನೊಂದು ಖರ್ಚು ಏನ್ ಬಂದೈತಿ ನಮ್ದಂದ್ರೆ, ಇಷ್ಟು ಮಟ್ಟ ನಮ್ಮ ಮಕ್ಕಳದ್ ಖರ್ಚು ಇತ್ತು ಶಾಲೆ ಖರ್ಚು. ಈಗ ಸುಮಾರು 2 ಹುಡುಗಿಯರ್ದ, ಒಬ್ಳದ್ PSC ಸೆಕೆಂಡ್ ಇಯರ್ ಐತ್ರಿ, ಒಬ್ಳದ್ ಬಿಕಾಂ ಫೈನಲ್ ಆಯ್ತ್ರಿ. ಈಗ ಅವ್ರದ್ ಅಲ್ಲಿಗೆ ಕಟ್ ಮಾಡಿದವ್ರು, ಬಿಕಾಂ ಫೈನಲ್ ಮಾಡಿ ಈಗ ಜಾಬ್ ಟ್ರೈ ಮಾಡತಾರ ಅವ್ರ. ಆಮೇಲೆ CNC ಟ್ರೈನಿಂಗ್ ಹೊಂಟಿದಾರ ಬಿಡ್ರಿ, ಇನ್ನು ಕಲಿಯೋದನ್ನ ಐತಿ. ಅದ್ರ ಜೊತೆಗೆ ಅಲ್ಲಿಗೆ ಸಾಕಂತ ಬಿಟ್ಟಿದ್ರು ಎಜುಕೇಶನ್ ಅಂದ್ರೆ, ಅವ್ರದ್ದು ಸುಮಾರು ಖರ್ಚು ಬರ್ತೈತಿ ನಮ್ಗೆ ಒಂದ್ ವರ್ಷಕ್ಕೆ. ಇಲ್ಲಾಂದ್ರೂ ಒಂದ್ 20-25,000 ರೂಪಾಯಿ ಖರ್ಚು ಅವ್ರದ ಬರ್ತೈತಿ ನಮ್ಗೆ. ಈ ವರ್ಷದಿಂದ ಆ ಖರ್ಚು ಕಡಿಮೆ ಆಗ್ತೈತಿ ನಮ್ಗೆ. ಅವ್ರಿಗೆ ಮತ್ ಬೇರೆ ಏನೋ ಒಂದು ವಿಚಾರಕ್ಕೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಎಲ್ರು ಕಳಿಸೋಣ ಅಂತ ವಿಚಾರಕ್ಕೆ ಕಾಂಪ್ಯೂಟರ್ ಅದು ಮಾಡಿದಾರ ಅವ್ರ. ಅವ್ರದ್ದು ಅವ್ರ ಖರ್ಚಿಗೆ ಬರೋ ಹಂಗೆ ಏನಾರ ಮಾಡ್ಕೊಂಡು ಹೋಗುವಂತ ಒಂದ್ ವಿಚಾರಕ್ಕೆ ಅವ್ರನ್ನ ಬಿಟ್ಟು ಬಿಡತ್ತವ್ರ ನಾವು ಈ ವರ್ಷದಿಂದ. ಅಂದ್ರೆ ಆ ಒಂದು ಖರ್ಚನ್ನು ಕಡಿಮೆ ಆಗ್ತೈತಿ ನಮ್ಗೆ. ಆಮೇಲೆ ಇನ್ನು ನಮ್ದು ಹೊಲದಾಗ ವಾಣಿಜ್ಯ ಬೆಳೆನು ಹೆಚ್ಚಾಗ್ತಾ ಹೋಗ್ತೈತೆ ಅಂತ ಹೇಳೋದು. ಅಂದ್ರೆ ವರ್ಷಕ್ಕೊಂದಿಷ್ಟು ಗಿಡ, ಈಗ ಮತ್ತೊಂದು 100-200 ಗಿಡ ತಂದವ್ರ ಸಸಿ, ಅಡಿಕೆ ಸಸಿ ತಯಾರು ಮಾಡಿದವ್ರಿ. ಈಗ ಅದನ್ನ ಹಚ್ಚಿ ಮತ್ತೊಂದು ಪ್ಲಾಟ್ ಮಾಡೋರಿ. ಈಗ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯೊಳಗೆ ತೋಟವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಇರುವಂತ ಸೌಲಭ್ಯವನ್ನು ಬಳಸ್ಕೊಳ್ಳಲ್ಲ ನೀವು? ಬಳಸ್ಕೊಳಕ್ ನಾವು ಈಗ ಸುಮಾರು ನೋಡ್ರಿ, ಪಂಚಾಯತಿಗೆ 1 ಎಕರೆ ಅಡಿಕೆ ತೋಟ ಮಾಡ್ತೇವೆ ಕೊಡ್ರಿ ಅಂತೇಳಿ 5 ಕೇಳಿದ್ರು ನಮ್ಗೆ. ಅವ್ರು ಪ್ರತಿ ವರ್ಷ ಬರ್ಕೊಂಡು ಹೋಗ್ತಾರೆ, ಆಗಿಲ್ಲ ಅಂತ ಹೇಳ್ತಾರೆ. ಪಂಚಾಯತ್ ಅವ್ರು ವರ್ಕ್ ಮಾಡಲ್ಲ ನಮ್ಮಲ್ಲಿ, ಅವ್ರ ಇಲಾಖೆಗೆ ಹೋಗಿ ಭೇಟಿಯಾಗಿರಿ, ಇಲಾಖೆಗೆ ಹೋಗಿ ಭೇಟಿ ಮಾಡಿದವ್ರಿ. ಅವ್ರು ಹೇಳ್ತಾರ್ರಿ, ಪಂಚಾಯತಿಂದ ನೀವು ತಗೊಂಡ್ ಬರ್ರಿ ಅಂತ. ಅವ್ರು ಮಾಡಿಸ್ಕೊಟ್ರೆ ನಾವು ನಿಮಗೆ ಮಾಡೋದೆಲ್ಲ ನಾವು ಮಾಡ್ತೀವಿ, ಆದ್ರೆ ಅವರಿಂದ ಮಂಜೂರಿ ತಗೊಂಡ್ಬರ್ರಿ ನೀವು ಅಂತ ಹೇಳ್ತಾರ. ಅದ್ರ ಜೊತೆಗೂ ಹೋದ್ಸಲ ನಾವು ಒಂದ್ ಕೃಷಿ ಇಲಾಖೆದಾಗ ಜಗಳ ಮಾಡಿದ್ರು ನಾವು, ಪಂಚಾಯತ್ದಾಗ ನೋಡ್ರಿ ನಮ್ಗೆ ಕೊಡೋದಿಲ್ಲ ಅಂತಾರೆ. ಕೊಡ್ತೇವೆ ಅಂತಾರು, ಕೊಡಲ್ಲರಿ. ಮತ್ ನೀವು ನೋಡ್ರಿ ಹಿಂಗ್ ಹೇಳ್ತೀರಿ ಹೆಂಗ್ರಿ ಅಂದ್ರೆ. ಆದ್ರೆ ಲಾಸ್ಟ್ಗೆ ಹೇಳಿದಾರೆ ಅವ್ರು ಒಂದ್ ತೋಟಗಾರ ಇಲಾಖೆದವ್ರ, ನೀವು ನಿಮ್ದು ಏನ್ ಪೇಪರ್ಸ್ ಇತ್ತು ಅದನ್ನ ತಗೊಂಡ್ ಬರ್ರಿ, ನಾವು ಮಾಡಕ್ ಟ್ರೈ ಮಾಡ್ತೇವೆ ಅಂತ ಹೇಳಿದ್ರು. ಅದು ಈ ವರ್ಷ ಮಾಡಿಸ್ತೇವೆ ಅಂತ ಹೇಳಿದ್ರು. ಮಟ್ಟ ಹಿಂಗ್ 5 ಅದ್ರ ಕಂಟಿನ್ಯೂ ಇದ್ರ ನಮ್ಗೆ ಪಂಚಾಯತ್ ಅವ್ರು ಈ ರೀತಿ ಕಾಡಿಸಿದಾರೆ. ಕಾರಣ ಏನು ಇಲ್ಲಿ ಪಂಚಾಯತಿ ಒಳಗೆ? ಪಂಚಾಯತಿ ಒಳಗೆ ಇದರಲ್ಲೇ ಜನರದ ಈ ರೀತಿ, ಯಾರ ಅವ್ರಿಗೆ ಏನ್ ಮಾಡ್ತಾರೋ ಅವ್ರದ ಹೆಲ್ಪ್ ಮಾಡ್ಕೊತ ಹೊಂಟ್ಬಿಡ್ತಾರ ಅಷ್ಟೇ. ಈಗ ನಮ್ಮಲ್ಲಿ ಅಡಿಕೆ ತೋಟ ಮಾಡಕ್ ಸುಮಾರಷ್ಟು ಜನ, ನಾವು ಒಬ್ರು ಅಲ್ರಿ, ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕಿರು ಬಂದಿಲ್ಲ. ಮತ್ ಪಂಚಾಯತ್ ಅವ್ರದ್ದು ಏನ್ ವಿಚಾರ ಐತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಮತ್ತೆ ಮುಂದೆ ಹಿಂಗೆ ಅದ ಈಗ ನಾ ಹೇಳಿ ಕೊನೆ ಮಾತು ನಮ್ದಂದ್ರೆ ನಮ್ಮ ಪರಿಶ್ರಮದಿಂದ ಬೆಳವಣಿಗೆ ಅಂತ ಈಗ ಸ್ವಲ್ಪ ನಮ್ಮ ಹಿಡಿತದಾಗ ಬಂದಿದ್ರಿ. ಈಗ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವಂತ ಒಂದು ಖರ್ಚ ಬರುವಂತದ್ ಆಗೈತ್ರಿ. ಈಗ ಇನ್ನೇನಿದ್ರು ಡೆವಲಪ್ಮೆಂಟ್ ಆಕೋತ್ ಹೋಗ್ತಿತ್ತು ಅನ್ನೋಂತ ಒಂದು ವಿಚಾರ ನಮ್ ಧೈರ್ಯ ಬಂದ್ಬಿಟ್ಟಿದ್ರಿ. ಅದೇ ಈ ರೀತಿ ಅಡಿಕೆ ತಂದು ಸಸಿ ಮಾಡಿ ಪ್ರತಿ ವರ್ಷ ಒಂದ್ 100 ಗಿಡ ಹಚ್ಕೊಂಡ್ ಹೋಗ್ಬಿಟ್ರು. ಒಂದ್ ಎಕರೆ ಒಂದೂವರೆ ಎಕರೆ ಅಡಿಕೆ ತೋಟ ಒಂದ್ ಎಕರೆ ಮಾಡಿಬಿಟ್ರೆ ಸಾಕ್ರಿ, ನಮ್ಗೆ ಸಾಕ ಒಂದು ಜೀವನ ಆಗ ನಡೆಯುವಂತ ಒಂದು ಪರಿಸ್ಥಿತಿ ಬರ್ತೈತೆ ಅನ್ನೋಂತ ತೀರ್ಮಾನ ಬಂದ್ರು ನಾವು ಅಷ್ಟ. ನಿಮ್ಗೂ ಸಾಲ ಕೊಡಲ್ಲ? ಸಾಲ ಅದ ಹೇಳಲ್ರಿ, ನಮ್ದು ಜಮೀನ್ ಮೇಲೆ ಈಗ ಒಂದೂವರೆ ಎಕರೆ ಅಂದ್ರೆ ಒಂದ್ ಎಕರೆ ಅವ್ರು ರೆಕಾರ್ಡ್ ತಗೋತಾರೆ. ಒಂದ್ ಎಕರೆಗೆ 11,000 ಕೊಡ್ತೇವೆ ಅಂತ ಹೇಳ್ರಿ ಅವ್ರು. ತೋಟ ಮಾಡ್ತೀವಿ ಅಂದ್ರು ತೋಟ ಮಾಡಕ್ ಅವಾಗ ನಾವ್ ಅವ್ರ ಕಡೆ ಕೇಳಲ್ ಬಿಡ್ರಿ ಪಾಪ, ಅದ್ರ ಬಗ್ಗೆ ನಾವು ಕೇಳಲ್ರಿ. ಆಮೇಲೆ ಇತ್ತಿತ್ತಲಾಗ ಏನಾಗ್ಬಿಟ್ಟಿದ್ರಿ, ರೆಕಾರ್ಡ್ ನಮ್ ತಾಯಿ ಹೆಸರಿಗೈತ್ರಿ. ನಮ್ ತಾಯಿ ಅವ್ರಿಗೆ 2 ವರ್ಷದಿಂದ ಬೆಡ್ ರೆಸ್ಟ್ ಮೇಲೆ ಅವ್ರು ಅಂದ್ರೆ ಬಹಳ ಸೀರಿಯಸ್ ಇದಾರ ಅವ್ರ. ಹಂಗಾಗಿ ಈಗ ಅವ್ರ ಕಡೆಯಿಂದ ಈಗ ಸಾಲ ಕೇಳಕ್ ಹೋದ್ರೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೇಳಕ್ ಹೋಗುವಂತ ಪರಿಸ್ಥಿತಿನೂ ಇಲ್ರಿ. ಯಾಕಂದ್ರೆ ಬ್ಯಾಂಕಿಗೆ ನಮ್ ತಾಯಿನ ಕರ್ಕೊಂಡು ಹೋಗ್ಬೇಕ್ರಿ, ಪಾಸ್ಬುಕ್ ಮಾಡಿಸ್ಬೇಕು, ಆಮೇಲೆ ದುಡ್ಡು ತೆಗಿಯಾಕು ತಗೊಂಡು ಹೋಗ್ಬೇಕು. ಹಿಂಗೆಲ್ಲ ಪರಿಸ್ಥಿತಿ ಇದ್ರಿ. ಈಗ 2 ವರ್ಷದಿಂದ ಅವ್ರ ಕಡೆ ಹೋಗಿಲ್ರಿ ನಾವು, ಅದಕ್ಕಿಂತ ಮೊದಲು ದುಡ್ಡು ತಗೊಂಡವ್ರು ಎಲ್ಲ ಸಾಲ. ಒಟ್ಟು 11,000 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಕೊಟ್ಟಿದ್ರು ಅವ್ರು, ಇಲ್ಲ ಅಂತ ಹೇಳಿಲ್ಲ. ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿಲ್ರಿ. ಈಗ ಕೇಳಿದ್ರೆ ಹೆಚ್ಚಿಗೆ ಕೊಡ್ಬೋದು, ಯಾಕಂದ್ರೆ ಸ್ವಲ್ಪ ಅಡಿಕೆನೂ ಐತ್ರಿ ನಮ್ದು ರೆಕಾರ್ಡ್ನಾಗ ಬಂದ್ಬಿಟ್ಟಿದ್ರು ಕೇಳಿದ್ರು. ಆದ್ರೆ ನಾವು ಈಗ ರೆಕಾರ್ಡ್ ಪ್ರಕಾರ ಹೋಗಕ್ಕೆ ತೊಂದರೆ ಆಗ್ಬಿಟ್ಟಿದ್ರು. ಸಾವಯವ ಕೃಷಿನೇ ಮಾಡ್ತೀನಿ ಅಂದ್ರೆ ಹೌದು ಸಾವಯವ ಹೇಗೆ ಅದನ್ನೆಲ್ಲ ನಿರ್ವಹಣೆ ಮಾಡೋದು, ಹೆಂಗ ಗೊಬ್ಬರ ಅಷ್ಟೆಲ್ಲ ತಯಾರು ಕೊಟ್ಟಿಗೆ ಗೊಬ್ಬರ? ಅದಕ್ಕಾಗಿ ನಾವ್ ಈಗ ಸಾಕಿ 7 ದನ ಸಾಕಿದ್ರಿ ಸದ್ಯಕ್ಕೆ. ಇನ್ನೂ ಒಂದೈತ್ರಿ, 8 ದನ ಮತ್ತೊಬ್ರ ಕಡೆ ಕೊಟ್ಟಿಗೆ. 8 ದನಗಳು ಮೇನ್ ಸಾವಯವ ಕೃಷಿಗೆ ಬೇಕಾಗಿರೋದು ದನಗಳು ಕೊಟ್ಟಿಗೆ ಗೊಬ್ಬರ ಬೇಕ್ರಿ. ಇನ್ನು ತಪ್ಪಲ್ ಗೊಬ್ಬರ ಬೇಕ್ರಿ. ತಪ್ಪಲ್ ಗೊಬ್ಬರಕ್ಕಾಗಿ ನಾವ್ ಎಲ್ಲ ಕಡೆನೂ ಈ ಇತರ ಗಿಡ ಹಚ್ಚಿದ್ರಿ, ಗ್ಲಿಸಿರಿಡಿಯಾ ಅಂತಾರಲ್ಲ ಗೊಬ್ಬರ ಗಿಡ, ಪೂರ್ತಿ ಎಲ್ಲ ರೌಂಡ್ ಎಲ್ಲ ಹಚ್ಚಿದವ್ರು. ಇದು ಸಾಕಷ್ಟು ತಪ್ಪಲನ್ನು ಸಿಕ್ತೈತ್ರಿ. ಆಮೇಲೆ ಆ ಕಡೆ ಹುಲ್ಲುಗಳ ತಪ್ಪಲನ್ನು ಸ್ವಲ್ಪ ಹೊಳೆ ದಂಡಿಗೆ ಎಲ್ಲ ಸಿಕ್ತೈತೆ, ಅದೆಲ್ಲ ಸಿಕ್ತೈತೆ. ಆಮೇಲೆ ದನಗಳು ಕೊಟ್ಟಿಗೆ ಗೊಬ್ಬರ ಇಷ್ಟು ಅದಕ್ಕೆ ಮೇಕಪ್ ಮಾಡಿದವ್ರು. ಇನ್ನು ದನಗಳು ಮಾರಿಲ್ರಿ ಅವು, ಇನ್ನೂ ತನ ಏನು ಬೇಡದಂತ ಇದು ಈಗ ಹೇಳ್ರಲ್ಲ, ನಿಮ್ದು ಒಂದು ಕೋಣ ಇದ್ರಿ ಅದನ್ನು ಅದು ಇದು ಉಪ್ಪೋಗಿಲ್ರಿ ನಮ್ಗೆ, ಅದನ್ನು ಮಾರೋದು. ಬಾಕಿದ ಹೆಣ್ಣು ಹುಟ್ಟಿದ ದನ ಆಕಳ ಕರ ಎಮ್ಮೆ ಕರ ಏನಿದ್ರು ಇನ್ನು ಸುಮಾರು ಒಂದು 10-15 ತನ ಮಾಡ್ಬೇಕಂತ ಇಟ್ಟಿದ್ರು ಅಷ್ಟೇ. ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡ್ರಿ ವಿಲಾಸ್ ಕಾಂಬಳೆ ಅವ್ರಿ, ಧನ್ಯವಾದ. ನಮಸ್ಕಾರ. ಓಕೆ ನಮಸ್ಕಾರ. ಸಾವಯವ ಕೃಷಿ ಕುರಿತು ವಿಲಾಸ್ ಶಿವಪ್ಪ ಕಾಂಬಳೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HP ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಶಿರಸಿಯ ಟಿಎಸ್ಎಸ್ ಸಂಸ್ಥೆಯು ರೈತರಿಗಾಗಿ ಹಮ್ಮಿಕೊಳ್ಳಲಿರುವ ಹೊಸ ಯೋಜನೆಗಳು. ಈ ವಿಷಯವಾಗಿ ಟಿಎಸ್ಎಸ್ ಶಿರಸಿಯ ಪ್ರಧಾನ ವ್ಯವಸ್ಥಾಪಕರಾದ ರವೀಶ್ ಹೆಗಡೆ ಅವರೊಡನೆ ಸಂದರ್ಶನ, ಹಾಗೂ ತೋಟಗಾರಿಕೆ ಮತ್ತು ತರಕಾರಿ ಬೇಸಾಯ ಕುರಿತು ಅರುಣ್ ಎನ್ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಕರು HB ರಾಮಡಗಿ. ನಾಳೆ ಸಂಜೆ 4:30 ಬಾನುಲಿ ಬಂಡಿ ಹಾಡಿನ ಕೊಂಡಿ ಚಿತ್ರಗೀತೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಪಡಿಸುವವರು ಶಿವಾನಂದ ನಾಯ್ಕ ಮತ್ತು ಗಾಯತ್ರಿ ಹರಿಕಾಂತ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಮೂಳೆ ಸಮಸ್ಯೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ಕೀಲು ಮತ್ತು ಮೂಳೆ ತಜ್ಞ ಡಾ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಸಿನಿಸಿಂಚನ ನಾಳೆ ಬೆಳಗ್ಗೆ 9:30. ಪ್ರಸ್ತುತಪಡಿಸುವವರು ಶಾರದಾ ಯೂರಾವ್.